ಇದುವರೆಗೆ ಗೀತವೈವಿಧ್ಯದ ಕಾರ್ಯಕ್ರಮ ಸುಮಧುರ ಮೂಡಿಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ನಲ್ಲಿ ಕೇಳಿಬಂತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕೃಷಿರಂಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ವಿಧಾನದ ಮೂಲಕ ವಿವಿಧ ಬೆಳೆಗಳಲ್ಲಿ ಕೀಟಗಳ ಹತೋಟಿ, ಈ ಕುರಿತು ಹಾಸನದ ನಿವೃತ್ತ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ವಿಧಾನಗಳ ಮೂಲಕ ವಿವಿಧ ಬೆಳೆಗಳಲ್ಲಿ ಕೀಟಗಳ ಹತೋಟಿ ಕುರಿತಂತೆ ಹಾಸನದ ನಿವೃತ್ತ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಎಂ ಮಂಜುನಾಥ್ ಅವರು ನಿನ್ನೆಯ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳಿಸ್ತಾ ಇದ್ರು. ಅದರ ಮುಂದುವರೆದ ಭಾಗವನ್ನು ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಗಮನಿಸಿ, ಪರಿಸರ ಪ್ರಿಯ ವಿಧಾನಗಳ ಮೂಲಕ ವಿವಿಧ ಬೆಳೆಗಳಲ್ಲಿ ಕೀಟಗಳ ಹತೋಟಿ, ಈ ಕುರಿತ ಸಂದರ್ಶನದ ಮುಂದುವರೆದ ಭಾಗ. ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಬೆಳೆಗಳಲ್ಲಿ ಈ ತರದ ಜೈವಿಕ ಹತೋಟಿಯನ್ನ ಅನುಸರಿಸಲಾಗ್ತಾ ಇದೆ? ನಮ್ಮ ಭಾರತ ದೇಶದ ಬಗ್ಗೆ ನೋಡೋದಾದ್ರೆ ಈ ತೆಂಗು, ಅನೇಕ ಇತರ ಬೆಳೆಗಳಿವೆ. ಒಂದೊಂದನಾಗಿ ನೋಡೋದಾದ್ರೆ ನೋಡಿ, ತೆಂಗಿಗೆ ಒಂದು ಮೊಟ್ಟೆ ಮರಿ ಕೋಶ ಗಳನ್ನು ಆಶ್ರಯಿಸಿ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಹುಳುಗಳಿವೆ. ಮೊಟ್ಟೆ ಮೇಲೆ ಹೇಳೋದಾದ್ರೆ ಟ್ರೈಕೋಗ್ರಾಮ ಅಂತಕ್ಕಂಥ, ಟ್ರೈಕೋಗ್ರಾಮ ಬಿಸಿಲೇಸ್ ಅಂತಕ್ಕಂಥ ಒಂದು ಕೀಟ ಪರೋಪಜೀವಿ, ಅದು ಬಹಳ ಉಪಯುಕ್ತವಾದಂಥ ಒಂದು ಕೀಟ ಜೀವಿ. ಅದೇ ರೀತಿ ಬ್ರೇಕಾನ್ ಬ್ರೇವಿಕಾನಿಸ್ ಅಂತಕ್ಕಂಥ ಒಂದು ಹುಳುಗಳ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು. ಟ್ರೈಕೋಸ್ಪಿಲಸ್ ಪಿಪಿವರ ಅಂತಕ್ಕಂಥದ್ದು ಒಂದು ಕೋಶಗಳನ್ನು ಆಶ್ರಯಿಸಿ ಆಹಾರ ಮತ್ತು ಆಸರೆಗೆ ಅದನ್ನು ಉಪಯೋಗ ಮಾಡ್ತವೆ. ಇಂಥ ಕೀಟಗಳನ್ನ ಅವುಗಳ ಮಹತ್ವವನ್ನು ಅರ್ಥಕೊಂಡು ಪ್ರಯೋಗಾಲಯದಲ್ಲಿ ಅವನು ಉತ್ಪಾದನೆ ಮಾಡ್ತಾರೆ. ತೆಂಗು ಬೆಳೆಗಾರರಿಗೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಅವರಿಗೆ ಕೊಡ ಮಾಡಿದೆ. ಇನ್ನು ರೈನೋಸಾರಸ್ ದುಂಬಿ ಕೂಡ ಅಷ್ಟೇ, ಒಂದು ತುಂಬಾ ಹಾನಿಕಾರಕ ದುಂಬಿ. ಸುಳಿನಲ್ಲಿ ಇದ್ಕೊಂಡು ಸುಳಿಯನ್ನು ಕೊರೆದು ಸುಳಿಯನ್ನ ಒಣಗಿಸುತ್ತೆ. ಈ ದುಂಬಿ ನಿರ್ವಹಣೆಗೆ ಎರಡು ರೀತಿಯಲ್ಲಿ ಹತೋಟಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮಗಳಿದ್ದಾವೆ. ಒಂದನೇದಾಗಿ ಪ್ರೌಢ ದುಂಬಿಯನ್ನ 5% ಸಕ್ಕರೆ ಮಿಶ್ರಿತ ವೈರಸ್ ದ್ರಾವಣದಲ್ಲಿ 1/2 ಗಂಟೆ ನೆನೆಸಬೇಕು. ಒಂದು ಎರಡನೇದಾಗಿ ಈ ದುಂಬಿಗಳನ್ನು ವೈರಸ್ ಮಿಶ್ರಿತ ಮರದ ಹೊಟ್ಟಿನೊಳಗೆ ಬೆರೆಸಿ 24 ಗಂಟೆ ಇಡಬೇಕು. ನಂತರ ಇಂಥ ದುಂಬಿಗಳನ್ನು ರಾತ್ರಿ ವೇಳೆ ತೆಂಗಿನ ಮರದ ಏನು ಸುಳಿ ರಂಧ್ರಗಳಿರ್ತದೆ, ಅದೇ ಮಾಡಿದಂಥ ರಂಧ್ರಗಳಲ್ಲಿ ಬಿಟ್ಟಾಗ ಈ ರೋಗಗ್ರಸ್ತ ದುಂಬಿಗಳು ಉಳಿದ ದುಂಬಿಗಳಿಗೆ ರೋಗವನ್ನು ಹರಡಿ ಕೀಟವನ್ನು ಕೊಲ್ಲುತ್ತವೆ. ಇದೇ ರೀತಿ ಮೆಡ್ರೈಸಿಯಂ ಅನೈಸೆಫ್ಲಿಯೆ 5×10^11 ಅಂದರೆ 5×10^11 ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ವೈರಾಣುಗಳನ್ನ ದುಂಬಿ ವಾಸ ದುಂಬಿ ಸಾಮಾನ್ಯ ಅದರ ಜೀವನ ಚರಿತ್ರವನ್ನು ತಿಪ್ಪೆಗುಂಡಿಗಳಲ್ಲಿ ಮಾಡುತ್ತೆ. ತಿಪ್ಪೆಗುಂಡಿಗಳಲ್ಲಿ ಅಥವಾ ಬಣವೆ ಕೊಳತಿರ್ತಕ್ಕಂಥ ಹುಲ್ಲಿನ ಜಾಗದಲ್ಲಿ ಆ ಗುಂಡಿಗಳಲ್ಲಿ 1 ಘನ ಮೀಟರ್ಗೆ 5×10^11 ವೈರಾಣುಗಳನ್ನ ನಾವು ಬಿಡೋದ್ರ ಮೂಲಕ ಅಲ್ಲಿ ಅಭಿವೃದ್ಧಿ ಹೊಂದೋದನ್ನ ತಪ್ಪಿಸಬಹುದು. ಇನ್ನು ಏರೋಪ್ಲೇನ್ ತಿಂಗಳ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ 1989 ಆ ದಿನದಲ್ಲಿ ಕಾಣಿಸ್ಕೊಳ್ತು. ಪೈರಿಲ್ಲ ಪರ್ಪಸ್ ಇಲ್ಲ ಅಂದ್ರೆ ಏರೋಪ್ಲೇನ್ ತಿಂಗಳೆ ಅಂತ ಕೂಡ ಕರೀತಾರೆ ಅದನ್ನ. ಇದಕ್ಕೆ 600 ಪ್ರೌಢ ಕೀಟಗಳನ್ನ ಮೆಟ್ರೈಸಿಯಂ ಅನೈಸೆಫ್ಲಿಯೆ ಎಂಬ ಶಿಲೀಂಧ್ರ ದ್ರಾವಣದಲ್ಲಿ ಅದ್ದುತ್ತಾರೆ. 1 ಹೆಕ್ಟೇರ್ಗೆ ಬಿಡಲಾಗುತ್ತೆ. ಇಂಥ ಒಂದು ಶಿಲೀಂಧ್ರದ ಬಾಧೆಗೊಂಡ ಕೀಟಗಳು ಕ್ಷೇತ್ರದಲ್ಲಿ ಬಿಟ್ಟಾಗ ಇತರೆ ತೆಗಣೆಗಳಿಗೆ ರೋಗ ಬರೆಸಿ ಅದನ್ನ ಯಶಸ್ವಿಯಾಗಿ ಹತೋಟಿ ಮಾಡ್ತಕ್ಕಂಥದ್ದು. ಇನ್ನು ತಂಬಾಕು ಬೆಳೆ ತಗೊಂಡಾಗ ಎಲೆ ತಿಂತಕ್ಕಂಥ ಸ್ಪೋಡಾಪ್ಟ್ರಲ್ಯೂಟರ ಕಂಡು ಬಂದಿದೆ. ಇದಕ್ಕೆ ಪರೋಪಜೀವಿ ಲೀಲೋನೋಮಸ್, ಅದು ಮೊಟ್ಟೆ ಮೇಲೆ ಆಕ್ರಮಣ ಮಾಡಿ ಅದನ್ನ ನಿಯಂತ್ರಣ ಮಾಡುತ್ತೆ. ಇದನ್ನ 1 ಹೆಕ್ಟೇರ್ಗೆ 15 ದಿವಸಕ್ಕೊಂದ್ಸಾರಿ 40,000 ಪ್ರೌಢ ಕೀಟಗಳನ್ನ ಬಳಕೆ ಮಾಡಿ ಕೀಟದ ವೈರಸ್ ದ್ರಾವಣದ 250 ಮರಿಗಳನ್ನು 0.25 ಬೋರಿಕ ಆಮ್ಲ ಜೊತೆಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 10 ದಿನದ ಅಂತರದಲ್ಲಿ 4 ವಾರದ ನಂತರ ಬಳಸಿ ಹತೋಟಿ ಮಾಡಲಾಗಿದೆ. ಹಾಗೆಯೇ ಹಸಿರು ಏನು ಮೈಜಸ್ ಪರ್ಸಿಕೆ ಅಂತ ಕರೀತಾರೆ, ಇದೇ ತಂಬಾಕಿನ ಬೆಳೆಯಲ್ಲಿ. ಹೇನು ಸಿಂಹ ಕ್ರೈಸೋಪರ್ಲಾ ಕ್ಯಾಲಿಫೋರ್ನಿಕಸ್ ಅಂತೇಳಿ ವೈಜ್ಞಾನಿಕ ಹೆಸರು. 8 ಪ್ರೌಢಕೀಟಗಳನ್ನು ಪ್ರತಿ ಗಿಡಕ್ಕೆ ಬಿಡೋದ್ರಿಂದ ಹತೋಟಿ ಆಗುತ್ತೆ ಅಂತೇಳಿ ಸಂಶೋಧನೆ ಹೇಳುತ್ತೆ. ಹಿಂದಿನ ನಾನು ಈ ಸಂವಾದಕರಲ್ಲಿ ಹೇಳಿದ್ದೆ, ನಾನು ಜೇಡರುಳ, ಪ್ರಾರ್ಥನಾ ಕೀಟ, ತಿಗಣೆ, ದುಂಬಿ ಅನೇಕ ರೋಗಗಳು ಇರುತ್ತವೆ. ಹಾಗಾಗಿ ಜಾಸ್ತಿ ಇದ್ದಾಗ ಕೀಟನಾಶಕಗಳ ಬಳಕೆಯನ್ನ ಆದಷ್ಟು ವಿವೇಚನೆಯಿಂದ ಬಳಸಬೇಕು ಅಂತಕ್ಕಂಥ ಮಾಹಿತಿ ನಾನು ಈಗಾಗಲೇ ಹೇಳಿದ್ದೆ. ಸೊ ಆ ರೀತಿ ಮಾಡೋದು ಒಳ್ಳೇದು. ತರಕಾರಿ ಬಗ್ಗೆ ನೋಡೋದಾದ್ರೆ ಅನೇಕ ತರಕಾರಿ ಬೆಳೆಗಳಿವೆ, ಟೊಮ್ಯಾಟೊ, ಕೋಸು, ತೆಂಗುಳ್ಳಿಕಾಯಿ ಅಂದ್ರೆ ಫ್ರೆಂಚ್ ಬೀನ್ಸು ಎಲ್ಲ ಇದಾವೆ. ಒಂದೊಂದೇ ತಗೊಳ್ಳೋಣ. ಟೊಮ್ಯಾಟೋಕ್ಕೆ ಹೆಲಿಕಾರ್ಪ್ ಆರ್ಮ್ಜನ್ ಆಗ್ತಕ್ಕಂಥ ಒಂದು ಕೀಟ ಇದು. ಬಹು ಬೆಳೆ ಕಾಯಿ ಕೊರಕ, ಸುಮಾರು 250 ಬೆಳೆಗಳಿಗಿಂತ ಹೆಚ್ಚಿನ ಬೆಳೆಗಳಲ್ಲಿ ಇದು ಹಾನಿ ಮಾಡುತ್ತೆ. ಇದರ ಹತೋಟಿಗೆ ಟ್ರೈಕೋಗ್ರಾಮ ಬೆಸಿಲಿಯನ್ಸಸ್ ಅಂತಕ್ಕಂಥ 50,000 ಪ್ರೌಢಕೀಟಗಳನ್ನು ಪ್ರತಿ ಹೆಕ್ಟೇರ್ಗೆ ತಾಯ್ತಾ ರೀತಿ ಗಿಡಗಳಿಗೆ ಕಟ್ಟಿದಾಗ, ಮತ್ತು ಎರಡನೇದಾಗಿ ವೈರಸ್ ದ್ರಾವಣ NPV ಅಂತ ಕರಿತೇವೆ, ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್. ಈ ದ್ರಾವಣವನ್ನು ಪ್ರತಿ ಹೆಕ್ಟೇರ್ಗೆ 250 ಕೀಟಸಾರ ಅಂದ್ರೆ ಎಲ್ಲಿ ಅಂತ ಕರೀತಾರೆ, ಲಾರ್ವಲ್ ಇಕ್ವಾಲೆಂಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಪ್ರತಿ ವಾರ ಸಂಜೆ ಸಮಯದಲ್ಲಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಇನ್ನು ಕೋಸಿ ಬಂದ್ರೆ ವಜ್ರ ಬೆನ್ನಿನ ಕೀಟ ಪ್ಲುಟೆಲ್ಲಾ ಕ್ಸೈಲೋಸ್ಟೆಲ್ಲಾ, ಕೀಟನಾಶಕ ಬಳಕೆ ಮಾಡದಲೇನೆ ಅಪೆಂಟೆಲಸ್ ಪ್ಲುಟೆಲ್ದೆ ಎಂತಕ್ಕಂಥ ಒಂದು ಪರೋಪಜೀವಿ ಬಳಸಿ 70% ಹತೋಟಿ ಮಾಡಲಾಗಿದೆ. ಹೇನಿಗೆ ಸೆಲ್ಫಿಡ್ ನೋಣ, ಗುಲ್ಗಂಜಿ ಹುಳು, ಈ ಹೇನನ್ನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡಿದವೆ. ಎಲೆ ತಿನ್ನೋ ಸ್ಪೊಡೋಪ್ಟೋಲಿಟರ ಆಮದು ಮಾಡಿಕೊಂಡಂತ ಟೆಲೆನೋಮಸ್ ರೀಮಸ್ ಮೊಟ್ಟೆ ಪರೋಪಜೀವಿಯಿಂದ ಈ ಒಂದು ಎಲೆ ತಿನ್ನೋ ಕೀಟಗಳನ್ನ 50% ಕಡಿಮೆ ಮಾಡಿದವು. ಅದೇ ರೀತಿ ತಿಂಗಳ ಅವರೆ ಫ್ರೆಂಚ್ ಬೀನ್ ಅಂತ ಹೆಂಗ್ ಕರಿತೇವೆ, ಅದರಲ್ಲಿ ನುಸಿಗಳು ಬಾಧೆ ಬಹಳ, ಕೆಂಪು ಜೇಡ ನುಸಿ ವಿಶೇಷವಾಗಿ ಟೆಟ್ರಾನಿಕಸ್ ಅರ್ಟಿಕೆ ಅಂತ ಕರೀತಾರೆ. ಇನ್ನು ಅನೇಕ ಬಗೆಗಳಿವೆ. ಇದ್ರ ಮೇಲೆ ಪರಭಕ್ಷಕ ಮೈಟ್ ನುಸಿಗಳು ಅಂತ ಕರೀತಾರೆ, ಫೈಟೋಸಿಲಸ್ ಪರ್ಸಿಮಿಲಸ್ ಒಂದು. ಅದೇ ರೀತಿ ಇನ್ನೊಂದು ಲೋಕಲ್ ಆಗಿ ಬೆಂಗಳೂರು ಸುತ್ತಮುತ್ತ ಸಿಗ್ತಕ್ಕಂಥದ್ದು ಅಂಬಿಷಿಯಸ್ ಟೆಟ್ರಾನಿಕಸ್ ಅಂತ ಕೇಳಿ. ಇವುಗಳ ಗಿಡಕ್ಕೆ ಒಂದು 10 ನುಸಿಗಳನ್ನು ಬಿಡೋದ್ರಿಂದ ಇವು ತಂತಾನೆ ಕೆಂಪು ನುಸಿಗಳನ್ನು ಕಂಟ್ರೋಲ್ ಮಾಡ್ತವೆ. ಇನ್ನು ಹಣ್ಣಿನ ಬೆಳೆಗಳಲ್ಲಿ ಮಾವು, ದಾಳಿಂಬೆ, ಕಿತ್ಲೆ, ಬಾಳೆ ಇವೆಲ್ಲ ಇದಾವೆ. ಮಾವಿನಲ್ಲಿ ಶಲ್ಕ ಕೀಟ ಬೂಸ್ಟು ತಿಗಣೆ ಕ್ರಿಪ್ಟೋಲೆಮ್ನಸ್ ದುಂಬಿ ಅಂತ ಕರೀತಾರೆ, ಈ ಕೀಟಗಳನ್ನು ಬಳಕೆ ಮಾಡಿ ಹತೋಟಿ ಮಾಡ್ತಾರೆ. ದಾಳಿಂಬೆ ಸೀತಾಫಲದಲ್ಲಿ ಬೂಸ್ಟು ತಿಗಣೆಗಳನ್ನ ಕ್ರಿಪ್ಟೋಲೆಮ್ನಸ್ ಮಾಂಟೋಜರಿ ಇವೆಲ್ಲ ಒಂದು ಈ ಗುಲ್ಗಂಜಿಗಳು ಗುಂಪಿ ಸೇರ್ತಕ್ಕಂಥವು, ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ. ಕಿತ್ತಳೆಗೆ ಎಲೆ ಸುರಂಗ ಕೀಟ ಲೀಫ್ ಮೈನರ್ ಅಂತ ಕರೀತಾರೆ. ಇದನ್ನ ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್ ದಂಡಾಣುವನ್ನ 0.05% ಅನಂತೆ ಬಳಸೋದು ಬಹಳ ಪರಿಣಾಮಕಾರಿ. ಕಿತ್ಲೆ ಹಣ್ಣಲ್ಲಿ ಮತ್ತು ಕಾಫಿಗೆ ಬರತಕ್ಕಂಥ ಕಾಕಸ್ ವಿರಡಿಸ್ತಕ್ಕಂಥ ಶಲ್ಕಕ್ಕೆ ವರ್ಟಿಸಿಲಿಮ್ ಲೆಕ್ಯಾನಿ ಶಿಲೀಂಧ್ರವನ್ನು 16x10⁴ ಜೀವಾಣು ಪ್ರತಿ ಲೀಟರ್ಗೆ ಬೆರೆಸಿ ಮತ್ತೆ ಕೀಟನಾಶಕ ಮಿಶ್ರಮಣ ಬಳಕೆ 0.05 ಕ್ವಿನಾಲ್ಫಾಸ್ ಜೊತೆಗೆ ಬೆಳೆಸಿ ಸಿಂಪರಣೆ ಮಾಡೋದ್ರಿಂದ ಈ ಎಲ್ಲ ಕೀಟಗಳು ನಿರ್ವಹಣೆಗೆ ಬರ್ತವೆ. ಬಾಳೆಗೆ ಎಲೆ ತಿಂತಕ್ಕಂಥ ಸ್ಪೊಡೋಪ್ಟೋಲಿಟ್ರ ಈ ನಂಜಾಣ ರೋಗವನ್ನು ಪ್ರತಿ ಹೆಕ್ಟೇರ್ಗೆ 250 ಎಲ್ಲಿನಂತೆ ಬೆಳೆಸಿ ಸಿಂಪರಣೆ ಮಾಡೋದ್ರಿಂದ ಯಶಸ್ವಿಯಾಗಿ ನಾವು ಆ ಕೀಟವನ್ನು ನಿರ್ವಹಣೆ ಮಾಡಬಹುದು. ಈ ಸೂಕ್ಷ್ಮಾಣು ಜೀವಿಗಳಿಂದ ಕೀಟಗಳನ್ನ ಹತೋಟಿ ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನು ಕೂಡ ತಾವಾಗಲೇ ತಿಳಿಸಿದ್ರಿ. ಈ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆಯನ್ನ ಮಾಡಿಕೊಂಡು ಹೇಗೆ ಈ ನಮಗೆ ಹಾನಿಕಾರಕವಾದಂತಹ ಕೀಟಗಳನ್ನ ಹತೋಟಿಯನ್ನ ಮಾಡ್ತಕ್ಕಂಥದ್ದು ನೋಡಿ. ಈ ಸೂಕ್ಷ್ಮಾಣು ಜೀವಿ ಅಂತ ಬಂದಾಗ NPV ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತಂದೇಳಿ ಬಹಳಷ್ಟು ಪ್ರತೀತಿ ಬಂದಂತ ಒಂದು ಜೀವಾಣು. ಹತ್ತಿ, ಟೊಮ್ಯಾಟೊ, ಕಾಯಿ ಕೊರಕಕ್ಕೆ ಸುಮಾರು 250 ಹೆಚ್ಚು ಬೆಳೆಗಳ ಮೇಲೆ ಈ ಒಂದು ಹೆಲಿಕೋರ್ಪ್ ಆರ್ಮಿಜರ ಅಂದ್ರೆ ಕಾಯಿ ಕೊರಕದ ಬಾಧೆ ಇದೆ. ಯಾವುದೇ ಕೀಟನಾಶಕಗಳು ಕೂಡ ಬಗ್ಗೋದಿಲ್ಲ, ಅದು ನಿರೋಧಕತೆ ಎಲ್ಲ ಬೆಳೆಸ್ಕೊಂಡ್ಬಿಟ್ಟಿದೆ. ಸೊ ಇದನ್ನ ನಿರ್ವಹಣೆಗಾಗಿ ನಾವು ಈ NPVಯನ್ನ ಅಭಿವೃದ್ಧಿಪಡಿಸಿ ಕೀಟ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೊಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೊಲದಲ್ಲಿ ನಂಜಾಣಿಗೆ ತುತ್ತಾದ ತಲೆಕೆಳಗಾಗಿ ಬಿದ್ದಂತ ಅಂಟುಕೊಂಡಂತ ಗಿಡಗಳಿಗೆ ಅವನ್ನ ಮರಿಗಳನ್ನ ಸಂಗ್ರಹಣೆ ಮಾಡಿ ಫಸ್ಟ್ ಒಂದು ತಣ್ಣೀರಿನಲ್ಲಿ ಪಾತ್ರೆನಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು. ಒಂದು 5 ದಿವಸ ಆದ್ಮೇಲೆ ಅದನ್ನ ಸೋಸ್ಕೊಂಡು ಒಂದು ವಾರ ರೂಮ್ ಟೆಂಪರೇಚರ್ ಇಡಬೇಕು ಮನೆಯಲ್ಲೇನೆ. ಆಮೇಲೆ ಈ ದ್ರಾವಣವನ್ನು ಪರಿಷ್ಕರಣೆ ಮಾಡ್ತಾರೆ, ಶೀಶಗಳಲ್ಲಿ ತುಂಬ ಇಡ್ತಾರೆ. ಈ ವೈರಾಣುವನ್ನ ಶೀಶದಲ್ಲಿರ್ತಕ್ಕಂಥ ವೈರಾಣುವನ್ನ ಬೆಳೆಗಳಿಗೆ ಸಿಂಪರಿಸಿದಾಗ ಕೀಟದ ಮರಿಹುಳುಗಳು ನಂಜು ರೋಗ ಹೊಂದಿ ಸತ್ತೋಗ್ತವೆ. ಇದ್ರ ಜೊತೆಗೆ 5% ಬೇವಿನ ಬೀಜದ ಕಷಾಯವನ್ನ ಮಿಶ್ರ ಮಾಡಿದಾಗ ಮತ್ತು ಸಿಂಪರಿಸಿದಾಗ ಈ ವೈರಾಣು ದ್ರವ ಮಿಶ್ರ ಮಾಡಿದ ಸಿಂಪರಣೆಯಿಂದ ಇನ್ನು ಹೆಚ್ಚಿನ ನಿರ್ವಹಣೆ ಸಾಧ್ಯ. ಅದೇಗೆ ಅನ್ನತ್ತ ಸೂಕ್ಷ್ಮವಾಗಿ ನೋಡಿದಾಗ ಬೇವಿನ ಬೀಜದ ಕಷಾಯ ಹುಳುಗಳನ್ನು ಆಹಾರ ತಿಂದೇ ವಿಕರ್ಷಣೆ ಮಾಡ್ತವೆ. ನಮಗೆ ಗೊತ್ತಿರಬಹುದು ಮಕ್ಕಳು ದೊಡ್ಡವಾದ ಗೆದೆಯಲ್ಲಿ ಬಿಡಿಸಕ್ಕೆ ಎದೆಗೆ ತಾಯಂದ್ರು ಬೇವಿನ ರಸವನ್ನು ಲೇಪನ ಮಾಡ್ಕೋತಾರೆ. ಆ ಮಕ್ಕಳು ದಿನ ದಿನ ವಿಷ ಇದೆ ಅಂತೇಳಿ ಹಾಲು ಕುಡಿಯೋದು ಕಡಿಮೆ ಮಾಡ್ತಾ ಹೋಗಿ ಬಿಟ್ಟೆ ಬಿಡ್ತಾವೆ ಕೊಡಗೆ. ಅದೇ ಟೆಕ್ನಿಕ್ ಇಲ್ಲಿ ಫಾಲೋ ಮಾಡಿದ್ದಾರೆ. ಏನ್ ಮಾಡ್ತೇವೆ ಅಂತಂದ್ರೆ ಆ ಹುಳುಗಳು ಆಹಾರ ತಿನ್ನಕ್ಕೆ ಪ್ರಯತ್ನ ಪಡ್ತವೆ, ತಿನ್ನಕ್ಕೆ ಆಗಲ್ಲ ಯಾಕಂದ್ರೆ ಅದು ವಿಷ, ಅಲ್ಲಲ್ಲಲ್ಲಲ್ಲಿ ಬಾಯಿ ಹಚ್ಚಿ ತಿನ್ಲಿಕ್ಕೆ ಹೋದಾಗಷ್ಟು ಜಾಸ್ತಿ ನಂಜಾಣು ದೇಹದೊಳಗೆ ಹೋಗುತ್ತೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಅದರ ನಿಯಂತ್ರಣ ಸಿಗುತ್ತೆ. ಇದು ಅದರ ಕಾನ್ಸೆಪ್ಟ್. ಇದು ಬಹಳ ವಿಶೇಷವಾದಂತ ಒಂದು ಕಾನ್ಸೆಪ್ಟ್. ಅದೇ ರೀತಿ ಬೇವಿನ ಕಷಾಯವನ್ನ ನಂಜಾಣ ಜೊತೆ ಮಿಶ್ರ ಮಾಡಿ ಸಿಂಪಡಣೆ ಮಾಡತಕ್ಕಂಥದ್ದು. ಹೀಗೆಲ್ಲ ಮಾಡೋದ್ರಿಂದ ಕೂಡ ನಾವು ಯಶಸ್ವಿಯಾಗಿ ಈ ಒಂದು ಎಲ್ಕೋಪ ಆರ್ಮಿಜನ್ ನಿಯಂತ್ರಣ ಮಾಡಲಿಕ್ಕೆ ಮಾಡಬಹುದು. ಈ ಜೈವಿಕ ಕೀಟ ಹತೋಟಿಯ ಚಟುವಟಿಕೆಗಳನ್ನ ಹೆಚ್ಚಳ ಮಾಡಲಿಕ್ಕೆ ಬೇರೆ ಇನ್ಯಾವ್ಯಾವ ಕ್ರಮಗಳನ್ನ ನಮ್ಮ ರೈತರು ಅನುಸರಿಸಿದ್ರೆ ಅನುಕೂಲ ಆಗುತ್ತೆ? ನಾನು ಕಳೆದ ಸಂದರ್ಶನದಲ್ಲಿ ಭತ್ತದ ಕೀಟದಲ್ಲಿ ಕೆಲವೊಂದು ಮಾಹಿತಿ ಕೊಟ್ಟಿದ್ದೆ. ಹೌದು ಹೌದು. ಅದನ್ನೇ ಮುಂದುವರಿಸಿ ಹೇಳೋದಾದ್ರೆ ಕೀಟ ಭಕ್ಷಕ ಪಕ್ಷಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ 6-7 ಅಡಿ ಎತ್ತರದ ಕವಿಗೋಲನ್ನ ನಿಲ್ಲಿಸಬೇಕು. ಅವುಗಳ ಆಸರೆಯಾಗಿ ಪ್ರಥಮ ಹಂತದಲ್ಲಿ ಸ್ವಲ್ಪ ನೀರು, ಒಂದು ಬಾಟ್ಲಲ್ಲಿ ನೀರು ಅಲ್ಲಿ ಇಡ್ತಕ್ಕಂಥದ್ದು, ಅನ್ನ ಅಥವಾ ಮಂಡಕ್ಕಿಯನ್ನು ಚೆಲ್ತಕ್ಕಂಥದ್ದು, ಇದರಿಂದ ಅವರು ಆಕರ್ಷಣೆ ಆಗ್ತವೆ. ಅವನ ಆಕರ್ಷಣೆ ಆಗೋ ಜೊತೆಗೆ ಸುತ್ತಮುತ್ತ ಇರತಕ್ಕಂಥ ಹುಳುಗಳನ್ನು ಆರಿಸಿ ತಿಂತವೆ. ಇದರಿಂದಾಗಿ ನಮಗೆ ಅವು ತುಂಬಾ ಯಶಸ್ವಿಯಾಗಿ ಹುಳುಗಳನ್ನ ಔಷಧಿ ಖರ್ಚಿಲ್ದಂಗೆ ನಿರ್ವಹಣೆ ಮಾಡಬಹುದು. ಕೆಲವೊಂದು ರೈತರು ಈಗಾಗಲೇ ಇದನ್ನ ಅನುಸರಿಸ್ತಾ ಇದ್ದಾರೆ, ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕೂಡ ಕಂಡುಕೊಂಡಿದ್ದಾರೆ. ಇನ್ನು ಇದಲ್ದೇನೆ ಹೊಲ ಸುತ್ತ ಹೂ ಬಿಡ್ತಕ್ಕಂತ ಮತ್ತು ಪರಾಗ ಮತ್ತು ಮಕರಂದ ಕೊಡ್ತಕ್ಕಂಥ ಬೆಳೆಗಳನ್ನ ನಾವು ಬೆಳೆಸಬೇಕು. ಉದಾಹರಣೆಗೆ ಅಲಸಂದೆ. ಈ ಬೆಳೆಸ್ದಾಗ ಏನಾಗುತ್ತೆ, ಅದು ಪರಾಗ ಮತ್ತು ಮಕರಂದವನ್ನು ಕೊಡೋದ್ರ ಜೊತೆಗೆ ಈ ಪರಭಕ್ಷಕ ಇರುವೆ ಸಿಂಹ, ಕ್ರೈಸೋಪಿಡೆ ಅಂತ ಹೇಳಿದೆ, ಸಿರ್ಫಿಡ್ ನೊಣ, ಇದು ಸರಿಗೆ ನೊಣ ಅಂತ, ಹುಲ್ಗಂಜಿ ಹುಳು, ಮೈಟ್ ನುಸಿ, ಹಾಗೆ ಇನ್ನು ಅನೇಕ ಉಪಯುಕ್ತ ಕೀಟಗಳನ್ನ ಈ ರೀತಿ ಮಾಡೋದ್ರಿಂದ ಆಕರ್ಷಣೆ ಮಾಡತಕ್ಕಂತ ಸಾಧ್ಯತೆ ಇದೆ. ಇನ್ನು ಕಬ್ಬಿನಲ್ಲಿ ರೈತರು ರೌದೆಯನ್ನ ಸುಡ್ತಾರೆ ಎಲ್ಲ ಆದ್ಮೇಲೆ. ಈ ಸುಡೋದನ್ನ ಎಲ್ಲೆಲ್ಲಿ ಪೈರಿಲ್ಲ ತಿರುಗಣೆ ಬಾಧೆ ಜಾಸ್ತಿ ಇದೆ ಅಂತ ಕಡೆ ಸುಡೋದನ್ನ ನಿಲ್ಲಿಸಿದ್ರೆ ಬಹಳ ಉತ್ತಮ. ಯಾಕೆಂತಂದ್ರೆ ಆ ಪೈರಿಲ್ಲ ತಿರುಗಣೆ ಶತ್ರು ಒಂದು ಟೆಟ್ರಸಿಗಸ್ ಬಗೆ ಇದೆ. ಎಲೆ ರೌದೆ ಸುಟ್ಟರೆ ರೌದೆ ಜೊತೆ ಇವು ಸುಟ್ಟೋಗೋದ್ರಿಂದ ನಮಗೆ ಕೀಟನಾಶಕದ ಖರ್ಚು ಹೆಚ್ಚಾಗುತ್ತೆ ಮುಂದಿನ ಬೆಳೆಯಲ್ಲಿ. ಹಾಗಾಗಿ ಆ ಸುಡೋದನ್ನ ನಿಲ್ಲಿಸಬೇಕು. ಇನ್ನು ತಂಬಾಕು ಬೆಳೆ ಸುತ್ತ ಔಡಲ ಚೆಂಡು ಹೂವು ಗಿಡಗಳನ್ನ ಟ್ರ್ಯಾಪ್ ಕ್ರಾಪ್ ಬಲೆ ಬೆಳೆ ಅಂತ ಕರೀತಾರೆ. ಇವನ್ನ ಬೆಳೆಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಈ ಪೀಡೆ ಕೀಟಗಳು ಈ ಬಲೆ ಗಿಡ ಅಂದ್ರೆ ಟ್ರ್ಯಾಪ್ ಕ್ರಾಪ್ ಹೂಗಳ ಮೇಲೆ ಮೊಟ್ಟೆ ಇಡ್ಲಿಕ್ಕೆ ಬರ್ತವೆ. ಅಂತ ಮೊಟ್ಟೆಗಳನ್ನ ಮೊಟ್ಟೆ ಪರತಂತ್ರ ಜೀವಿಗಳು, ಉದಾಹರಣೆಗೆ ಟ್ರೈಕೋಗ್ರಾಮ ಅಂತ ಹೇಳಿದೆ, ಟ್ರೈಕೋಗ್ರಾಮ, ಬ್ರೆಕೋನಿಡೆ ಕೆಲವೊಂದು, ಅವಕ್ಕೆ ಆಕರ್ಷಣೆಯಾಗಿ ಆ ಹುಳುಗಳನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ತವೆ. ಮತ್ತೆ ಅವುಗಳ ಸಂಖ್ಯೆ ಕೂಡ ಅಭಿವೃದ್ಧಿ ಹೊಂದುತ್ತೆ ಜಾಸ್ತಿ. ಸಂಖ್ಯೆ ಅಭಿವೃದ್ಧಿ ಹೊಂದಾಗ ದೂರ ದೂರಕ್ಕೆ ಹೋಗ್ಬಿಟ್ಟು ಆ ಏರಿಯಾದಲ್ಲಿ ಇರತಕ್ಕಂಥ ಎಲ್ಲ ಹುಳುಗಳನ್ನ ಅದು ನಿಯಂತ್ರಣ ಮಾಡುತ್ತೆ. ಇನ್ನು ಸ್ವಾಭಾವಿಕ ಶತ್ರುಗಳಿಗೆ ಸುರಕ್ಷಿತ ರೀತಿಯಲ್ಲಿ ಕೀಟನಾಶಕಗಳ ಬಳಕೆ ಮಾಡ್ತಕ್ಕಂಥದ್ದು ಬಹಳನೇ ಮುಖ್ಯ. ಏನ್ ಮಾಡ್ತೀವಿ, ಸಿಂಪಡಣೆ ಮಾಡಿದಾಗ ಅದು ಬೆಳೆ ಕೀಟ ಅಂತ ನೋಡಲ್ಲ, ಪರಜೀವಿ ಅಂತ ಯೋಚನೆ ಮಾಡಲ್ಲ, ಪರಭಕ್ಷಕ ಅಂತ ಕಾಣಲ್ಲ, ಸಿಕ್ಕಿದ್ದಿನಲ್ಲೂ ಕೊಲ್ತವೆ. ಹಾಗಾಗಿ ಈಗ ಸಿಂಪರಣೆಯಾಗಿ ಬಳಸಿದಾಗೆ ಹರಳು ರೂಪಗಳನ್ನ ಮಣ್ಣಿಗೆ ಬರೆಸಿದಾಗ ನೇರ ಸಂಪರ್ಕ ಜೈವಿಕ ಕೀಟಗಳಿಗೆ ಬರೋದಿಲ್ಲ, ಹಾಗಾಗಿ ಅವು ಉಳಿತವೆ. ಮತ್ತೆ ಪರೋಪಜೀವಿ ಸುರಕ್ಷಿತ ಕೀಟನಾಶಕಗಳನ್ನು ಬಳಸೋದು ಕೂಡ ಅಷ್ಟೇ ಸೂಕ್ತ. ಕೆಲವೊಂದು ಫಾಜಲೋನ್ ಅಂತಕ್ಕಂತ ಒಂದು ಕೀಟ ಇದೆ, ಅದು ಕೆಲವು ಕೀಟಗಳಿಗೆ ಬೆಳೆ ಕೀಟಗಳಿಗೆ ತೊಂದರೆ ಮಾಡುತ್ತೆ, ಅದೇ ರೀತಿ ಈ ಜೈವಿಕ ಕೀಟಗಳನ್ನ ಸ್ಪೇರ್ ಮಾಡುತ್ತೆ ಅಂದ್ರೆ ಬಿಡುತ್ತೆ, ಅದನ್ನ ಕೊಲ್ಲೋದಿಲ್ಲ, ಸುರಕ್ಷಿತ. ಅದೇ ರೀತಿ ಮೆಲಾತಿಯನ್ನು ಕೂಡ, ಮೆಲಾತಿಯನ್ನು ಬಹಳಷ್ಟು ಬೆಳೆ ಕೀಟಗಳಿಗೆ ತೊಂದರೆ ಮಾಡಿದ್ರು ಕೂಡ ಆಮೇಲೆ ಅದ್ರ ಶೇಷ ಅಂಶ ಬಳಸ ಉಳಿಯೋದಿಲ್ಲ, 8 ದಿವಸದವರೆಗೂ ಅಷ್ಟೇ ಇರುತ್ತೆ ಈ ಮೆಲಾತಿಯನ್ ಅಂತ ಒಂದು ಕೀಟನಾಶಕದಿಂದ. ಮತ್ತೆ 8 ದಿವಸ ಆದ್ಮೇಲೆ ಈ ತರಕಾರಿ ಬೆಳೆಗಳಿಗೆ ನಾವು ಮೆಲಾತಿಯನ್ನ ಸಾಮಾನ್ಯವಾಗಿ ರೆಕಮೆಂಡ್ ಮಾಡ್ತೀವಿ ರೈತರಿಗೆ. ಯಾಕಪ್ಪ ಅಂತಂದ್ರೆ ನೀವು 8 ದಿವಸ ಸಿಂಪಡಣೆ ಮಾಡಿ ಆಮೇಲೆ ನೀವು ಕೊಯ್ತಕ್ಕಂಥ ಬೆಳೆಗಳು ಅನೇಕವಿವೆ, ಸೊಪ್ಪಿದೆ, ಬೆಂಡೆಕಾಯಿ ಇವೆ, ತರಕಾರಿಗಳಲ್ಲಿ ನಾವು ಬೇಗ ಕಟಾವ್ ಮಾಡ್ಬೇಕಂತಂದ್ರೆ ಇಂಥ ಕೀಟನಾಶಕ ಬಳಕೆ ಬಹಳ ಮುಖ್ಯ. ಅದೇ ರೀತಿ DDVP ಅಂತ ಕರೀತಾರೆ, ನುವಾನ್, ಅದು ಕೂಡ ಸೂಕ್ತವಾದಂತ ಒಂದು ಕೀಟನಾಶಕ ಮತ್ತೆ ಸುರಕ್ಷಿತ ಕೂಡ. BT ಮತ್ತೆ NPVಗಳ ಹೊಂದಾಣಿಕೆ ಚೆನ್ನಾಗಿದೆ, ಅದನ್ನ ಸಂಶೋಧನೆ ಮಾಡಿ ಕಂಡಿಡಿದ್ದಾರೆ. ಈ ಎರಡು ರೋಗಾಣುಗಳ ಮಿಶ್ರಣಗಳನ್ನು ಬಳಸಿ ಸಿಂಪರಣೆ ಮಾಡಿದಾಗ ನಮಗೆ ವೈರಿ ಕೀಟ, ಬೆಳೆ ಕೀಟ ಸತ್ತೋಗ್ತವೆ, ಮತ್ತೆ ಮಿತ್ರ ಕೀಟ ಅಥವಾ ಈ ಜೈವಿಕ ಕೀಟಗಳು ನಿಸರ್ಗದಲ್ಲಿ ಉಳಿತವೆ, ಸಮತೋಲನ ಉಂಟಾಗುತ್ತೆ. ಈ ಕೆಲವೊಂದು ಕೀಟಗಳನ್ನ ಬಳಕೆಯನ್ನ ಮಾಡಿ ನಮಗೆ ತೊಂದರೆ ಕೊಡ್ತಕ್ಕಂಥ ಕೀಟಗಳನ್ನ ಹತೋಟಿಯನ್ನ ಮಾಡಬಹುದು ಅನ್ನುವಂತ ಕೆಲವು ವಿಚಾರಗಳನ್ನ ತಿಳಿಸಿದ್ರಿ ತಾವು. ಬಹಳ ಮುಖ್ಯವಾಗಿ ತೆಂಗಿನಲ್ಲಿ ಮತ್ತೆ ಕಬ್ಬಿನಲ್ಲಿ ಆ ತರಹದ ಈ ಪರತಂತ್ರ ಕೀಟಗಳನ್ನ ಬಳಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ. ಇದು ನಮ್ಮ ಕೃಷಿಕರಿಗೆ ಎಲ್ಲಿ ಸಿಗುತ್ತೆ, ನಮಗೆ ಬೇಕು ಅಂತ ಹೇಳಿದ್ರೆ ಜೈವಿಕ ಹತೋಟಿಯ ಕೀಟಗಳಾಗಬಹುದು ಅಥವಾ ದುಂಡಾಣುಗಳಾಗಬಹುದು, ಇದು ಬೇಕು ಅಂತ ಅಂದ್ರೆ ಎಲ್ಲಿಂದ ತರಬೇಕಾಗುತ್ತೆ? PDPC ಅಂತ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, ಅದೀಗ ಪ್ರಾಜೆಕ್ಟ್ ಡೈರೆಕ್ಟೆಡ್ ಆಫ್ ಬಾಲಚಿಕಟ್ಟು ಅಂತಂದೇಳಿ ಈಗ ಹೆಸರು ಬದಲಾವಣೆ ಮಾಡಿದ್ದಾರೆ. ಅದು ಹೆಬ್ಬಾಳಲ್ಲಿ ಇದೆ, ಅದು ಒಂದು. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ, ಅಲ್ಲೇನು ಕೂಡ ಮಾಡ್ತಾರೆ. ಮಂಡ್ಯದಲ್ಲಿ ಸಿಗುತ್ತೆ, ಮಂಡ್ಯದಲ್ಲಿ ಅಲ್ಲಿ ಸಂಶೋಧನೆ ಕೇಂದ್ರ ಇದೆ, ಇದನ್ನ ಇದಕ್ಕಾಗಿನೇ ಸೀಮಿತಗೊಳಿಸುವಂತ ಒಂದು ಇದೆ. ಅದು ಅಲ್ಲದೇನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ, ನಂತರದಲ್ಲಿ ಗುಲ್ಬರ್ಗದಲ್ಲಿ ಸಿಗುತ್ತೆ. ನಮಗೆ ಸ್ಥಳೀಯವಾಗಿ ಹಾಸನ ಜಿಲ್ಲೆ ಸ್ಥಳೀಯವಾಗಿ ಡಿಪಾರ್ಟ್ಮೆಂಟ್ ನವರು ಕೊಡ್ತಾರೆ. ತೋಟಗಾರಿಕೆ ಇಲಾಖೆ ಅರಸೀಕೆರೆಯಲ್ಲಿ ಇದೆ, ಅರಸೀಕೆರೆ ಕೃಷಿ ಇಲಾಖೆ. ವಿಶೇಷವಾಗಿ ತೋಟಗಾರಿಕೆ ಇಲಾಖೆನಲ್ಲಿ ಹೆಚ್ಚಿನ ರೀತಿ, ಯಾಕಂದ್ರೆ ತೆಂಗು ಬೆಳೆಗಳಿಗೆ ಬಳಸ್ತಕ್ಕಂಥದ್ದು ಏನಿದೆ ಈಗ ಕೆಪ್ಪು ಕಂಬಳಿ ಒಳಗನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಬೇಕೇ ಬೇಕು, ಹಾಗಾಗಿ ಮಾಡ್ತಾರೆ. ಮತ್ತಿನ್ನೊಂದು PCI ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಪ್ರೈವೇಟ್ ಫಾರ್ಮ್, ಅದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡ್ತಾರೆ. ನೀವು ಏನ್ ಬೇಕು ಅಡ್ರೆಸ್ ತಗೋಬೇಕು, ಫೋನ್ ಮಾಡ್ಬೇಕು, ಇಲ್ಲ ಅವ್ರಿಗೊಂದು ಲೆಟರ್ ಬರೆದ್ರೆ ಯಾವಾಗ ಬೇಕು ಏನ್ ಬೇಕಂದ್ರೆ ಅವ್ರು ತಯಾರು ಮಾಡಿ ನಿಮ್ಗೆ ಕಳ್ಸಿಕೊಡ್ತಾರೆ ಪೋಸ್ಟ್ ಅಲ್ಲಿ. ಅನೇಕ ಹಕ್ಕಿ ಪಕ್ಷಿಗಳು ಕೂಡ ನಮ್ಮ ಬೆಳೆಯನ್ನ ಬಾಧಿಸ್ತಕ್ಕಂತಹ ಕೀಟಗಳೇನಿದ್ದಾವ ಅವುಗಳ ಹತೋಟಿಯನ್ನ ಮಾಡ್ತವೆ ಅಂತ ಹೇಳಿ ತಾವು ಹೇಳಿದ್ರಿ. ಈ ನಿಟ್ಟಿನಲ್ಲಿ ನಮ್ಮ ತಾಕು ಏನಿರುತ್ತೋ, ಹೊಲ ಜಮೀನ್ ಏನಿರುತ್ತೋ, ಅಲ್ಲಿ ಒಂದಷ್ಟು ಮರಗಳನ್ನ ಬೆಳೆಸ್ಕೊಳ್ತಾರೆ. ಬಹಳ ವಿಶೇಷವಾಗಿ ರೈತರಿಗೆ ಯಾವುದೇ ಒಂದು ಭಾಷಣ ಮಾಡಕ್ ಹೋದಾಗ ಬೇವಿನ ಬೆಳೆಗಳನ್ನ ಬೆಳೆಸ್ಕೊಳ್ಳಿ, ಬೇವಿನ ಗಿಡಗಳು ಒಂದು ಎಕರೆ ಜಾಗಕ್ಕೆ 5-6 ಬೇವಿನ ಗಿಡಗಳನ್ನು ಬೆಳೆಸಿದ್ದೇ ಆದ್ರೆ ನಿಮಗೆ ಯಾವುದೇ ಕೀಟ ಸಮಸ್ಯೆ ಬರುವುದಿಲ್ಲ. ಯಾಕಂತಂದ್ರೆ ಹಣ್ಣಾದಾಗ ಅವನ್ನ ಆರಿಸಿ ಅದ್ರ ಪಪ್ಪು ತೆಗೆದು ಕಷಾಯ ಮಾಡಿ ಸಿಂಪಡಣೆ ಮಾಡಿದ್ರೆ ಯಾವುದೇ ರೀತಿ ಕೀಟದ ಸಮಸ್ಯೆ ಬರೋದಿಲ್ಲ. ಜೈವಿಕ ಕೀಟಗಳು ಹಾಗೆ ಉಳಿತವೆ, ನಿಮಗೆ ಸಾಕಷ್ಟು ಖರ್ಚು ಉಳಿಯುತ್ತೆ. ನೀವು ಅದನ್ನ ಸಿಂಪಡಣೆ ಮಾಡಿದಂತ ಬೆಳೆ ತಿಂದ್ರು ನಿಮ್ಗೆ ಏನು ಆಗೋದಿಲ್ಲ, ಇವೆಲ್ಲ ಗೊತ್ತಿದೆ. ಸೊ ಆ ವಿಷಯಗಳು ರೈತರು ಹತ್ಕೋಬೇಕು. ಏನು ಮಾಡೋದು ಬೇಡ, ಬೇವಿನ ಗಿಡಗಳನ್ನ ಒಂದು 5-6 ಒಂದು 5-6 ರಂಗೆ ಬೆಳೆಸಿದ್ಬಿಟ್ರೆ ಅದರಿಂದ ಸೊಪ್ಪಿನಿಂದ ಅನೇಕ ಇದು ಬರ್ತದೆ. ಹಲ್ಲು ಜಗ್ ಉಪಯೋಗ ಮಾಡ್ತಾರೆ, ಈಗ ಹಲ್ಲು ಪುಡಿಗಳಲ್ಲಿ ಉಪಯೋಗ ಮಾಡ್ತಾರೆ, ಸೋಪಲ್ಲಿ ಉಪಯೋಗ ಮಾಡ್ತಾರೆ. ಎಷ್ಟು ಅನುಕೂಲ ಇದೆ ನೋಡಿ ಬೇವಿನಿಂದ. ಬೇವಿನ ಅದಕ್ಕೆ ಜರ್ಮನ್ ಅವರು ಇಂಡಿಯನ್ ಎನ್ಸೈಕ್ಲೋಪೀಡಿಯಾ ಅಂತ ಕರೀತಾರೆ, ಇಂಡಿಯನ್ ಎನ್ಸೈಕ್ಲೋಪೀಡಿಯಾ ಅಂತ ಕರೀತಾರೆ. ಅದಕ್ಕೊಂದು ನೀ ಮಷಿನ್ ಅಂತ ಇದರಲ್ಲಿ ಇತ್ತು, ಇಲ್ಲಿ ಪುನಾದಲ್ಲಿ ನೀ ಮಷಿನ್. CM ಕೇಟ್ಕರ್ ಅನ್ನವರು ಅದ್ರ ಮೇಲೆ ಸಾಕಷ್ಟು ಸಂಶೋಧನೆ ಮಾಡಿ ಇಲ್ಲ ತೀರ್ಕೊಂಡು ಹೋಗಿದ್ದಾರೆ. ಸುಮಾರು 86-87 ಸಮಯದಲ್ಲಿ ನಾನೊಂದು ಸಮ್ಮರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಟೆಂಡ್ ಮಾಡಿದ್ದೆ. ಅದರಲ್ಲಿ 33 ಕೀಟಗಳನ್ನ ಕೊಲ್ತಕ್ಕಂತ ಅಂಶಗಳಿವೆ ಅದರಲ್ಲಿ. ಅದಲ್ದನೆ ಹಾರ್ಮೋನ್ ಆಗಿ ವರ್ಕ್ ಮಾಡುತ್ತೆ, ಆಮೇಲೆ ಕೀಟ ಚರ್ಮ ಸುರಿತಕ್ಕಂತ ಅಂಶ ಇದೆ, ಮನುಷ್ಯನಿಗೂ ಅನೇಕ ಅನುಕೂಲ ಅದರಿಂದ ಇದೆ. ಆಯ್ತಾ, ಹಾರ್ಮೋನ್ ಫೆರ್ಮ್ ಎಲ್ಲಾ ರೀತಿಯಿಂದ ವರ್ಕ್ ಮಾಡುತ್ತೆ. ಹಾಗಾಗಿ ಅಂತ ಗಿಡಗಳನ್ನ ನಾವು ಉತ್ತೇಜನ ಮಾಡ್ಬೇಕಾಗತ್ತೆ, ಬೆಳಿಬೇಕಾಗ್ತದೆ. ರೈತರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಬೆಳಿರಪ್ಪ ಅಂತೇಳಿ ನಾವು ಅವ್ರಿಗೆ ಹೇಳ್ಬೇಕಾಗ್ತದೆ. ಈ ಹಕ್ಕಿ ಪಕ್ಷಿಗಳು ಸಾಮಾನ್ಯವಾಗಿ ಇಷ್ಟಪಡ್ತಕ್ಕಂತಹ ಗಿಡ ಮರಗಳು ಯಾವ್ಯಾವು? ಯಾಕೆ ಅಂತ ಅಂದ್ರೆ ಇತ್ತೀಚೆಗೆ ಈ ನೀಲಗಿರಿ ಅಥವಾ ಸಿಲ್ವರ್ ಈ ತರದ ಗಿಡಗಳತ್ತ ನಮ್ಮ ಕೃಷಿಕರ ಒಲವು ಹೆಚ್ಚಾಗಿದೆ, ಅದನ್ನ ಹೆಚ್ಚು ಬೆಳ್ಕೊಳ್ತಾ ಇದಾರೆ. ಆದ್ರೆ ಹಕ್ಕಿ ಪಕ್ಷಿಗಳು ಆ ತರದ ಗಿಡಗಳನ್ನ ಹೆಚ್ಚು ಇಷ್ಟಪಡೋದಿಲ್ಲ. ಹಾಗಾಗಿ ಎಂತಹ ಗಿಡ ಮರಗಳನ್ನ ಬೆಳೆಸ್ತಕ್ಕಂಥದ್ದು ಸೂಕ್ತ? ಈಗ ನಮ್ಮಲ್ಲಿ ಏನಾಗಿದೆ, ಪೇಟೆಗಳಲ್ಲಿ ಶೋಕಿ ಬೆಳೆತಕ್ಕಂತ ಬರೇ ಹೂ ಹಾಕ್ಬಿಡ್ತಾರೆ. ಹೌದೌದು, ಆ ಪೇಪರ್ ಹಾಕ್ತಾರೆ, ಏನೇನೋ ಹೂಗಳು ಹಾಕ್ತಾರೆ, ಹಣ್ಣೆ ಬರೋದಿಲ್ಲ ಅಲ್ಲಿ. ಅಂತ ಬೇಡ, ಹಣ್ಣು ಬಿಡ. ನಾವು ಈಗ ಒಂದು ಪೇರ್ಲೆ ಹಣ್ಣು ಹಾಕಿ, ಒಂದು ಹುಣಸೆ ಗಿಡ ಹಾಕಿ, ಒಂದ್ ದಾಳಿಂಬ್ರೆ ಗಿಡ ಹಾಕಿ, ಸಿಂಗಾಪುರ ಅದ್ರ ಜೊತೆಗೆ ಸಿಂಗಾಪುರ ಚೆರಿ ಅಂತ ಹಾಕಿ, ಅವುಗಳು ಬರ್ತವೆ, ಹಣ್ಣುಗಳು ತಿಂತವೆ, ವಂಶಾಭಿವೃದ್ಧಿ ಆಗುತ್ತೆ. ಹೌದು, ಹೂವನ್ನು ಕೂಡ ಬರ್ತದೆ, ಅದರಿಂದ ನೋಡಕ್ ಅಲಂಕಾರಿಕವಾಗಿರ್ತವೆ. ಅದಾಗಿ ಈಗ ಇತ್ತೀಚೆಗೆ ಈಗ ಏನೀಗ ತಾರಸಿ ಕೃಷಿ ಮಾಡೋರು ಅಂತ ಹೇಳ್ತಾರೆ ಅವರು, ಅಥವಾ ಇದು ಅಲಂಕಾರಿಕ ಕೃಷಿ ಮಾಡೋರು, ಬರೇ ಹೂವಿಗಾಗಿ ಬೆಳಿಬೇಡಿ, ಹೂವು ಮತ್ತು ಆಹಾರ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಆಗಂಗೆ ಮಾಡ್ಕೊಳ್ಳಿ. ಮನೆ ಮುಂದೆ ಒಂದು ನೀರಿಂದೊಂದು ಕುಂಡ ಇಡಿ, ನೀರು ಬಂದು ಕುಡಿತವೆ, ನೀರಿಂದೊಂದು ಬಾನಿ ಇಡಿ, ದನಗಳು ಬಂದು ಕುಡಿತವೆ. ಇದರಿಂದಾಗಿ ನೀವು ಪ್ರಾಣಿ ಪಕ್ಷಿಗಳನ್ನ ಅವುಗಳ ರಕ್ಷಣೆ ಮಾಡದಂಗೆ ಒಂದು ಪುಣ್ಯ ಕೂಡ ನಿಮಗೆ ಲಭಿಸುತ್ತೆ. ಹಾಗೆ ಮಾಡ್ಬೇಕು. ಈ ಕೀಟನಾಶಕಗಳ ಬಳಕೆಯಿಂದ, ಬಹಳ ಮುಖ್ಯವಾಗಿ ರಾಸಾಯನಿಕ ಕೀಟನಾಶಕಗಳನ್ನ ನಾವೇನ್ ಬಳಕೆ ಮಾಡ್ತೀವೋ, ಇದರಿಂದಾಗಿ ಉಪಯುಕ್ತ ಕೀಟಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾಶ ಹೊಂದ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕೀಟನಾಶಕಗಳನ್ನ ಬಳಸುವಾಗ ನಮ್ಗೆ ಉಪಯುಕ್ತವಾದ ಕೀಟಗಳು ನಾಶ ಆಗದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ಕೃಷಿಕರು ಅನುಸರಿಸಬಹುದು? ಈಗಾಗಲೇ ಹೇಳಿದ್ದೆ ನಾನು, ಫೋಜಲೋನ್ ಅಂತಕ್ಕಂತ ಒಂದು ಕೀಟನಾಶಕ ಇದೆ. ಫಾಜಲೋನ್ ಅದು ಸೆಲೆಕ್ಟಿವ್ ಇನ್ಸೆಕ್ಟಿಸೈಡ್ ಅಂತೇಳಿ, ಕೀಟಗಳನ್ನ ಕೊಲ್ಲುತ್ತೆ, ಉಪಯುಕ್ತ ಕೀಟಗಳನ್ನ ಹಾಗೆ ಬಿಡುತ್ತೆ ಅಂತವನ್ನ ಬಳಕೆ ಮಾಡಿ, ಮೆಲಥೈನ್ ಅಂತವನ್ನ ಬಳಕೆ ಮಾಡಿ, ಆಮೇಲೆ ಈ ಜೈವಿಕ ಈಗ ಒಂದು NPV ಅಂತ ಹೇಳಿದೆ ನಾನು, ಶಿಲೀಂಧ್ರ ಅಂತ ಹೇಳಿದೆ, ಜಂತು ಉಳಿದು ಅಂತ ಹೇಳಿದೆ ಅಂತವನ್ನೆಲ್ಲ ಬಳಕೆ ಮಾಡೋದ್ರಿಂದ ನಮಗೆ ಇತರೆ ಕೀಟಗಳು ಅಂದ್ರೆ ಉಪಯುಕ್ತ ಕೀಟಗಳು ಹಾಗೆ ಉಳಿಲಿಕ್ಕೆ ಅನುಕೂಲ ಆಗ್ತದೆ. ಅನುಕೂಲ ಆಗುತ್ತೆ. ಇತ್ತೀಚೆಗೆ ಒಂದಷ್ಟು ಜೈವಿಕ ಕೀಟನಾಶಕಗಳು ಮತ್ತೆ ಅಥವಾ ಜೈವಿಕ ದ್ರಾವಣಗಳ ಸಿಂಪಡಣೆ ಹೆಚ್ಚಾಗ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಉಪಯುಕ್ತ ನಮ್ಮ ಬೆಳೆಗಳಿಗೆ ಮತ್ತೆ ಮತ್ತೆ? ಅದು ಆಗುತ್ತೆ ಅಂದ್ರೆ ಒಂದಂತಂದ್ರೆ ಅವಕ್ಕೆ ಸಾಕಷ್ಟು ತೇವಾಂಶ ಬೇಕಾಗ್ತದೆ. ಸೊ ತೇವಾಂಶ ಅಂದ್ರೆ ಸಾಕಷ್ಟು ಬಿಸಿಲಿರಬಾರ್ದು, ಬಿಸಿಲಲ್ಲಿ ಏನಾಗುತ್ತೆ UV ರೇಡಿಯೇಷನ್ ಬಂದು ಅವುಗಳನ್ನ ಕೊಂದಾಕುತ್ತೆ ಅಣುಗಳನ್ನ. ಹಾಗಾಗಿ ತಂಪತ್ತಲ್ಲಿ ಬೆಳಗ್ಗೆ 6 ಗಂಟೆ ಒಳಗೆ ಅಥವಾ ಸಂಜೆ 6 ಗಂಟೆ ಮೇಲೆ ಆ ಟೈಮಲ್ಲಿ ಸಿಂಪಡಣೆ ಮಾಡಿದಾಗ ಉಳಿತವೆ ಮತ್ತೆ ವೃದ್ಧಿ ಹೊಂದುತ್ತೆ, ವೃದ್ಧಿ ಹೊಂದಿ ಕೀಟಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು. ಈ ಕೋಳಿ ಜಾತಿ ಕೆಲವು ಪಕ್ಷಿಗಳನ್ನ, ಕೋಳಿ ಆಗ್ಬಹುದು, ಬಾತ್ಕೋಳಿ ಈ ತರದ್ದೆಲ್ಲ ಸಾಕೋದ್ರಿಂದ ಕೂಡ ಒಂದಷ್ಟು ಅನುಕೂಲ ಇರಬೇಕು. ಇನ್ಫ್ಯಾಕ್ಟ್ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಏನ್ ಸಮಗ್ರ ಬೆಳೆ ನಿರ್ವಹಣೆ ಅಂತ ಏನ್ ಕರಿತೀವಿ, ಅಲ್ಲಿ ಪ್ರತಿ ಒಂದು ರೈತನು ಕೂಡ ಕೋಳಿಗಳನ್ನ ಬಾತುಕೋಳಿಗಳನ್ನ ಸಾಕೋದ್ರಿಂದ, ಆಮೇಲೆ ಜೇನನ್ನ ಎಸ್ಪೆಷಲಿ ಜೇನು ಹುಟ್ಟುಗಳನ್ನ ಸಾಕೋದ್ರಿಂದ ನಿಮಗೆ ಜೇನು ತುಪ್ಪಕ್ಕಿಂತ ಹೆಚ್ಚಾಗಿ ಅದರಿಂದ ಪರಾಗ ಏನ್ ಬರುತ್ತೆ ಅದರಿಂದ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಕ್ವಾಂಟಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಹೂ ಕಟ್ಟೋದು ಏನ್ ಕಟ್ಟೋದು ಏನಿದೆಯಾ ಅದು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಾವೀಗ ಬಹಳಷ್ಟು ರೈತರು ಜೇನನ್ನ ಯಾಕೆ ಸಾಕ್ತಿರಪ್ಪ ಅಂತ ಕೇಳಿದ್ರೆ ಅವರು ಜೇನಿಗೆ ಏನ್ತಾರೆ, ತಪ್ಪದು. ಜೇನನ್ನ ಹೇಳ್ಬೇಕಂತಂದ್ರೆ ನೀವು ಹಾರ್ವೆಸ್ಟ್ ಮಾಡಲೇಬೇಡಿ ಅಂತ ಹೇಳ್ತೀನಿ, ಹಾಗೆ ಬಿಡಿ. ಅವು ಆಹಾರ ಸಂಗ್ರಹಣೆ ಮಾಡ್ತಿರೋದು ಅವುಗಳಿಗೆ, ಅವುಗಳಿಗೆ ಅಭಿವೃದ್ಧಿ ಮಾಡ್ಕೊಳ್ಳಕ್ಕಾಗಿ. ನಾವು ತಿನ್ಲಿಕ್ಕಲ್ಲ, ಹೆಚ್ಚಾಗಿದ್ರೆ ಮಾಡ್ಕೊಳ್ಳಿ ಬೇಡ ಅಂತಲ್ಲ. ಆದ್ರೆ ಕೆಲವರು ಎರೆ ಸಮೇತ ಕಟ್ ಮಾಡಿ ತಂದು ಮಾರಾಟ ಮಾಡೋದು ನೋಡಿದ್ರೆ ಅದು ಮಾಡಬಾರ್ದು, ಹಿಂಡ್ಬಿಡು ಮಾಡಬಾರ್ದು. ಯಾಕಂದ್ರೆ ಅವು ಬಹಳ ಕಷ್ಟಪಟ್ಟು, ಅವು ಎದೆನಲ್ಲಿ 3 ಜೊತೆ ಗ್ರಂಥಿಗಳು ಇರ್ತವೆ, ಆ ಶಕ್ತಿಯನ್ನ ವ್ಯಯಿಸಿ ಅವು ಗ್ರಂಥಿಗಳು ಕಟ್ಟಿ ಅವುಗಳು ಮನೆ ಮಾಡ್ಕೊಂಡು ಅದರಲ್ಲಿ ತುಪ್ಪ ಮತ್ತೆ ಮರಿಗಳು ಇಡೋದ್ರಿಂದ ಆ ಮನೆನೇ ನಾಶ ಮಾಡಂಗ್ ಆಗ್ತದೆ. ಹಾಗಾಗಿ ಆ ರೀತಿ ಮಾಡಬಾರ್ದು. ಬೇಕಂತಂದ್ರೆ ನಾವು ಹನಿ ಎಕ್ಸ್ಟ್ರಾಕ್ಟರ್ ಒಂದು ಮಷಿನ್ ಇರ್ತದೆ, ಅದ್ರಲ್ಲಿ ಇಡಬೇಕು, ಜೇನು ತುಪ್ಪಷ್ಟೇ ತೆಗಿಬೇಕು, ಮತ್ತೆ ಏರಿನ ವಾಪಸ್ ಆ ಗೂಡಲ್ಲಿ ಇಡತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ವಿಚಾರ. ಒಳ್ಳೆದು ಡಾಕ್ಟರ್. ಈ ಪರಿಸರ ಪ್ರಿಯ ವಿಧಾನದ ಮೂಲಕ ಬೇರೆ ಬೇರೆ ಬೆಳೆಗಳಲ್ಲಿ ಹೇಗೆ ಕೀಟಗಳ ಹತೋಟಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸಿದ್ರಿ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ನನ್ನ ಚರ ದೂರವಾಣಿ ಇದೆ, ಮೊಬೈಲ್ 944 81 83 68 068. ಸಂಪರ್ಕ ಸಂಖ್ಯೆ ಹೇಳಿ, 944-9-44-81-83-0-68. ಒಳ್ಳೆದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಪರಿಸರ ಪ್ರಿಯ ವಿಧಾನದ ಮೂಲಕ ಹೇಗೆಲ್ಲ ನಾವು ಕೀಟಗಳ ಹತೋಟಿಯನ್ನ ಮಾಡಬಹುದು ಅನ್ನುವಂತ ವಿಚಾರಗಳನ್ನ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ತುಂಬಾ ಸಂತೋಷ ಮಸೂನ್ ಅವರಿಗೆ, ನಮ್ಮ ರೈತರೊಡಗೆ ನನ್ನ ನಿರಂತರ ಸಂಪರ್ಕ ಇಡ ಅವಕಾಶ ಕೊಟ್ಟಂತ ಆಲ್ ಇಂಡಿಯಾ ರೇಡಿಯೋ ಹಾಸನ ಅವರಿಗೆ ಮತ್ತು ನಿಮ್ಮೆಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ನಮಸ್ಕಾರ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಇದುವರೆಗೆ ಪರಿಸರ ಪ್ರಿಯ ವಿಧಾನಗಳ ಮೂಲಕ ವಿವಿಧ ಬೆಳೆಗಳಲ್ಲಿ ಕೀಟಗಳ ಹತೋಟಿ ಈ ಕುರಿತಂತೆ ಹಾಸನದ ನಿವೃತ್ತ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಮಂಜುನಾಥ್ ಅವರ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ನರ್ಸರಿ ಪದ್ಧತಿಗಳ ಮಹತ್ವ ಈ ಕುರಿತು ಸಕಲೇಶ್ವರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ವಿಜಯ ಚಿತ್ರ ಅವರೊಂದಿಗೆ ಸಂದರ್ಶನ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ.